ಆ ನಿಟ್ಟಿನೊಳಗ ನಾವು ವಿಸ್ತೃತವಾಗಿ ಕೃಷಿ ತೋಟಗಾರಿಕಾ ಉತ್ಪನ್ನಗಳು ಹೇಗೆ ರಫ್ತಿಗೆ ಅನುಕೂಲವಾಗುವಂಗ್ ಮಾಡ್ಕೊಳ್ಬೇಕು, ರಫ್ತು ಅವಕಾಶಗಳು ಹೇಗಿರುತ್ತೆ, ರಫ್ತು ಉತ್ಪನ್ನಗಳನ್ನ ಆಯ್ಕೆ ಮಾಡೋದು ಹೆಂಗೆ, ಮಾರುಕಟ್ಟೆಯನ್ನು ಹೆಂಗ್ ಆಯ್ಕೆ ಮಾಡ್ಕೊಳ್ಬೇಕು, ಖರೀದಿದಾರರ ಆಯ್ಕೆ ಹೆಂಗ್ ಮಾಡ್ಕೊಳ್ಬೇಕು, ನಮಗೆ ಬೇಕಾದ ಲಾಭವನ್ನು ನಾವು ಪಡ್ಕೊಳ್ಬೇಕು ಅಂತಂದಾಗ ನಾವು ಅದಕ್ಕೆ ಸೂಕ್ತವಾದ ಮಾಹಿತಿಯನ್ನು ಪಡ್ಕೊಂಡ್ರೆ ಮಾತ್ರ ಇದೆಲ್ಲ ಮಾಡ್ಲಿಕ್ಕೆ ಸಾಧ್ಯ. ಆ ನಿಟ್ಟಿನೊಳಗ ಈ ಕುರಿತಂತೆ ವಿಸ್ತೃತವಾದ ಮಾಹಿತಿ ನೀಡಲಿಕ್ಕೆ ಡಾಕ್ಟರ್ ಸಚಿನ್ ಕುಮಾರ್ ನಂದಿಮಠ ಅವ್ರನ್ನ ಸ್ವಾಗತ ಮಾಡ್ತಾ ಇದ್ದೀವಿ. ನಿಮ್ಮೆಲ್ಲರ ಪರವಾಗಿ ಆತ್ಮೀಯ ಕೇಳುಗರೆ ಡಾಕ್ಟರ್ ಸಚಿನ್ ಕುಮಾರ್ ನಂದಿಮಠ ಅವ್ರನ್ನ ಸ್ವಾಗತಿಸ್ತಾ ಇದ್ದೀವಿ. ನಮಸ್ಕಾರ ಡಾಕ್ಟರ್ ಸಚಿನ್ ಕುಮಾರ್ ನಂದಿಮಠ ಅವರೇ, ನಿಮಗೆ ಹೃತ್ಪೂರ್ವಕ ಸ್ವಾಗತ. ನಮ್ಮ ರೈತ ಬಾಂಧವರಿಗೆ ಈ ಮಾರುಕಟ್ಟೆ ಎಷ್ಟು ಪ್ರಮುಖವಾಗಿರುವಂತಹದ್ದು, ಯಾವುದೇ ಒಂದು ಉತ್ಪನ್ನಗಳನ್ನ ನಾವು ಸರಿಯಾಗಿ ಮಾರುಕಟ್ಟೆ ಮಾಡಲಿಕ್ಕೆ ಸಾಧ್ಯ ಆದಾಗ ಮಾತ್ರ ನಾವು ಒಂದು ಯಶಸ್ಸನ್ನು ಪಡೆಯಲಿಕ್ಕೆ ಸಾಧ್ಯ. ಇದರ ಬಗ್ಗೆ ಪ್ರಥಮ ಮಾಹಿತಿಯನ್ನು ಕೊಡಬಹುದಾ? ಇವತ್ತಿನ ಒಂದು ನಮ್ಮ ಚರ್ಚೆಯ ಪ್ರಮುಖವಾಗಿ ರಫ್ತು ಮೇಲೆ ನಾವು ಹೆಚ್ಚು ಒಂದು ಒತ್ತನ್ನು ಕೊಡ್ತಾ ಇರೋದ್ರಿಂದ ಮೊದಲನೇದಾಗಿ ನಾನು ರಫ್ತು ಅಂದ್ರೆ ಏನು ಅಂತ ತಿಳಿಸಕ್ಕೆ ಇಚ್ಛಪಡ್ತೇನೆ. ಈಗ ನಮ್ಮ ದೇಶದಲ್ಲಿ ಬೆಳೆದಂತಹ ಉತ್ಪನ್ನಗಳನ್ನ ಯಾವುದೇ ಬೇರೆ ದೇಶಗಳಿಗೆ ಭೂಮಾರ್ಗವಾಗಲಿ ಅಥವಾ ಜಲಮಾರ್ಗ ಅಥವಾ ವಾಯುಮಾರ್ಗಗಳ ಮುಖಾಂತರ ಕಾನೂನಾತ್ಮಕವಾದ ಹಣಕಾಸಿನ ವಹಿವಾಟಿನೊಂದಿಗೆ ಬೇರೆ ದೇಶಗಳಿಗೆ ಕಳಿಸುವಂತಹ ಪ್ರಕ್ರಿಯೆಯನ್ನ ನಾವು ರಫ್ತು ಅಂತ ಕರಿತೀವಿ. ತಮಗೆಲ್ಲ ತಿಳಿದಿರುವಂತೆ ಕೃಷಿ ಮತ್ತು ತೋಟಗಾರಿಕೆ ಉತ್ಪನ್ನಗಳ ಉತ್ಪಾದನೆಯಲ್ಲಿ ಭಾರತ ಅಗ್ರ ಸ್ಥಾನದಲ್ಲಿರುವಂತಹ ರಾಷ್ಟ್ರ. ಚೀನಾ ದೇಶವನ್ನ ಹೊರತುಪಡಿಸಿದ್ರೆ ಬಹುತೇಕ ಹಣ್ಣುಗಳು, ತರಕಾರಿಗಳು, ಆಹಾರ ಧಾನ್ಯಗಳು, ಸಾಂಬಾರು ಪದಾರ್ಥಗಳು, ಟೀ, ಕಾಫಿ ಹಾಗೂ ಇತರೆ ಆಹಾರ ಉತ್ಪನ್ನಗಳ ಉತ್ಪಾದನೆಯಲ್ಲಿ ನಾವು ಮುಂಚೂಣಿಯಲ್ಲಿದ್ದೇವೆ. ಆದರೆ ವಿಪರ್ಯಾಸ ಅಂತಂದ್ರೆ ನಾವು ಉತ್ಪಾದನೆಯಲ್ಲಿ ಮುಂಚೂಣಿಯಲ್ಲಿ ಇದ್ರೂ ಕೂಡ ಒಂದು ಅಂತಾರಾಷ್ಟ್ರೀಯ ಮಾರುಕಟ್ಟೆಗಳಲ್ಲಿ ಇತರೆ ದೇಶಗಳ ಹೋಲಿಕೆಯಲ್ಲಿ ನಮ್ಮ ರಫ್ತಿನ ಒಂದು ಪಾಲನ್ನು ನಾವು ಗಮನಿಸಿದ್ರೆ ಅದು ಅತ್ಯಂತ ಕಡಿಮೆ ಅಂತ ಹೇಳಬಹುದು. ಕೇವಲ 2% ಮಾತ್ರ ನಾವು ಸೀಮಿತರಾಗಿದ್ದೇವೆ. ಆದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಅಂತಾರಾಷ್ಟ್ರೀಯ ಮಾರುಕಟ್ಟೆಗಳಲ್ಲಿ ಭಾರತದ ಕೃಷಿ ಹಾಗೂ ತೋಟಗಾರಿಕೆ ಉತ್ಪನ್ನಗಳಿಗೆ, ಅದು ತಾಜಾ ಉತ್ಪನ್ನಗಳಾಗಿರಬಹುದು ಅಥವಾ ಸಂಸ್ಕರಿಸಿದಂತ ಉತ್ಪನ್ನಗಳಾಗಿರಬಹುದು, ಇವುಗಳಿಗೆ ಬೇಡಿಕೆ ಗಣನೀಯವಾಗಿ ಹೆಚ್ಚುತ್ತಾ ಇದೆ. ಸೊ ಈ ಹಿನ್ನೆಲೆಯಲ್ಲಿ ನಮ್ಮ ಭಾರತದ ಉತ್ಪಾದಕರಾಗಿರಬಹುದು ಅಥವಾ ರಫ್ತುದಾರರಾಗಿರಬಹುದು ಈ ಒಂದು ಅವಕಾಶಗಳ ಸದುಪಯೋಗ ಪಡಿಸಿಕೊಂಡು ಹೆಚ್ಚು ಹೆಚ್ಚು ಉತ್ಪನ್ನಗಳನ್ನ ಬೇರೆ ದೇಶಗಳಿಗೆ ರಫ್ತು ಮಾಡಿದ್ದೆ. ಆದರೆ ದೇಶದ ಆರ್ಥಿಕ ಅದು ಏನು ದೇಶದ ಒಂದು ವಿದೇಶಿ ವಿನಿಮಯ ಆದಾಯವನ್ನು ಹೆಚ್ಚು ಮಾಡುವುದರ ಜೊತೆಗೆ ತಮ್ಮ ವೈಯಕ್ತಿಕ ಆದಾಯವನ್ನು ಕೂಡ ಹೆಚ್ಚು ಮಾಡಿಕೊಳ್ಳಕ್ಕೆ ಸಾಕಷ್ಟು ಅವಕಾಶಗಳಿವೆ. ಈ ನಿಟ್ಟಿನಲ್ಲಿ ನಮ್ಮ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಗಳು ಕೂಡ ಸಾಕಷ್ಟು ಪೂರಕವಾದ ಯೋಜನೆಗಳನ್ನ ಜಾರಿಗೆ ತರ್ತವೆ. ಇದರ ಒಂದು ಸದುಪಯೋಗಗಳನ್ನ ನಮ್ಮ ಉದ್ದಿಮೆದಾರರು ಪಡ್ಕೊಳ್ಬೇಕು ಅಂತ ನಾನು ಹೇಳಕ್ ಇಷ್ಟಪಡ್ತೇನೆ. ಡಾಕ್ಟರ್ ಸಚಿನ್ ಕುಮಾರ್ ನಂದಿಮಠ ಅವರೇ, ಈ ಒಂದು ರಫ್ತು ಅವಕಾಶಗಳ ಬಗ್ಗೆ ನಾವು ಅಂದ್ರೆ ವಿಶೇಷವಾಗಿ ನಾವು ನಮ್ಮ ಭಾರತ ಹೇಗೆ ಈ ರಫ್ತು ಮಾಡುವಂತ ಅವಕಾಶವನ್ನು ಪಡೆದಿದೆ, ಮತ್ತೆ ರಫ್ತು ಮಾಡೋ ಅವಕಾಶ ನಮ್ಗಿದ್ದಾಗ ಖಂಡಿತವಾಗಿಯೂ ಕೂಡ ಲಾಭದ ಒಂದು ಹೆಚ್ಚುಗಾರಿಕೆ ಇದೆ, ಅಂದ್ರೆ ಹೆಚ್ಚು ಲಾಭ ಮಾಡ್ಕೊಳ್ಳೋ ದೃಷ್ಟಿಯಿಂದ ರಫ್ತು ಮಾಡೋ ಒಂದು ಕೃಷಿ ಮತ್ತು ತೋಟಗಾರಿಕೆ ಉತ್ಪನ್ನಗಳ ಗುಣಮಟ್ಟ ತುಂಬಾ ಚೆನ್ನಾಗಿರ್ಬೇಕಾಗ್ತದೆ. ಮತ್ತು ಹಾಗೇನೆ ಸಾಕಷ್ಟು ರೈತ ಬಾಂಧವರು ಕೂಡ ದೊಡ್ಡ ದೊಡ್ಡ ರೈತರು ರಫ್ತು ಅವಕಾಶಗಳನ್ನ ಪಡಿತಾ ಇದ್ದಾರೆ, ಬೇರೆ ಬೇರೆ ದೇಶಗಳಿಗೆ ತಮ್ಮ ಕೃಷಿ ಉತ್ಪನ್ನಗಳನ್ನ ತೋಟಗಾರಿಕೆ ಉತ್ಪನ್ನಗಳನ್ನ ಕಳಿಸಿಕೊಡ್ತಾ ಇದ್ದಾರೆ, ಹೆಚ್ಚು ಹೆಚ್ಚು ಲಾಭದತ್ತ ಅವರು ಮುಖ ಮಾಡ್ತಾ ಇದ್ದಾರೆ. ಆ ನಿಟ್ಟಿನೊಳಗೆ ಇವತ್ತು ನಮ್ಮ ಭಾರತದೊಳಗೆ ರಫ್ತು ಅವಕಾಶಗಳು ಹೇಗಿವೆ, ಇದ್ರ ಬಗ್ಗೆ ವಿಸ್ತೃತ ಮಾಹಿತಿ ಮಾಡಿಕೊಡಬಹುದು? ರಫ್ತು ಅವಕಾಶಗಳಿಗಿಂತ ಮುಂಚೆ ನಾನು ಒಂದು ವಿಷಯನ್ನ ಹೇಳಕ್ ಇಚ್ಛಪಡ್ತೇನೆ. ಈಗ ನಮ್ಮ ದೇಶದ ಉದ್ದಿಮೆದಾರರಾಗಲಿ ಅಥವಾ ನಮ್ಮ ಉತ್ಪಾದಕರಾಗಲಿ ರೈತರಾಗಲಿ ಒಂದು ವೇಳೆ ರಫ್ತುದಾರರು ಆಗಬೇಕು ಅಂತ ಅವರು ಇಚ್ಛೆ ಪಟ್ಟಲ್ಲಿ ಆದರೆ ಕೆಲವೊಂದು ಕ್ರಮಗಳನ್ನ ಕೈಗೊಳ್ಬೇಕಾಗ್ತದೆ. ಸೊ ಆ ಕ್ರಮಗಳ ಬಗ್ಗೆ ಸಂಕ್ಷಿಪ್ತವಾಗಿ ನಾನು ಹೇಳಿ ಅವಕಾಶಗಳ ಬಗ್ಗೆ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಈಗ ಎಲ್ಲರಿಗೂ ತಿಳಿದಂತೆ ಯಾವುದೇ ದೇಶದ ರಫ್ತು ಅಥವಾ ಆಮದು ಏನಿದೆ ಆಯಾ ದೇಶಗಳ ಆಮದು ರಫ್ತು ಕಾಯ್ದೆಗಳ ಅನುಸಾರವಾಗಿ ನಡೀಬೇಕಾಗ್ತದೆ. ಅದೇ ರೀತಿ ಭಾರತದ ರಫ್ತು ಅಥವಾ ಆಮದು ಕೂಡ ನಮ್ಮ ಭಾರತದ ವಿದೇಶಿ ವ್ಯಾಪಾರ ಅಭಿವೃದ್ಧಿ ಹಾಗೂ ನಿಯಂತ್ರಣ ಕಾಯ್ದೆ 1992 ಅನುಗುಣವಾಗಿ ಹಾಗೂ ಈ ಕಾಯ್ದೆಯ ಅಡಿಯಲ್ಲಿ ಪ್ರತಿ 5 ಕೇಂದ್ರ ಸರ್ಕಾರದಿಂದ ಬಿಡುಗಡೆಯಾಗುವಂತಹ ವಿದೇಶಿ ವ್ಯಾಪಾರ ನೀತಿಗೆ ಅನುಗುಣವಾಗಿ ನಾವು ರಫ್ತನ್ನ ಕೈಗೊಳ್ಳಬೇಕಾಗ್ತದೆ. ಸೊ ಈ ನೀತಿ ನಿಯಮಗಳ ಪ್ರಕಾರ ಒಂದು ನಮ್ಮ ದೇಶದಲ್ಲಿ ಯಾರಾದರೂ ರಫ್ತುದಾರ ಆಗಬೇಕು ಅಥವಾ ರೈತರು ರಫ್ತು ಮಾಡಬೇಕು ಅಂತಂದ್ರೆ ಈ ನಾನು ಕೆಳಗಡೆ ತಿಳಿಸುತ್ತಿರುವಂತಹ ಕ್ರಮಗಳನ್ನ ಕಡ್ಡಾಯವಾಗಿ ಅವರು ಪಾಲಿಸಬೇಕಾಗ್ತದೆ. ಮೊದಲನೇದಾಗಿ ರಫ್ತು ಉದ್ದೇಶಕ್ಕಾಗಿ ಒಂದು ಸಂಸ್ಥೆಯನ್ನ ಸ್ಥಾಪನೆ ಮಾಡಿ ಅದನ್ನ ಸ್ಥಿರಗೊಳಿಸಬೇಕಾಗ್ತದೆ. ಈ ಸಂಸ್ಥೆ ಒಂದು ಏಕಸ್ವಾಮ್ಯದ ಸಂಸ್ಥೆ ಆಗಿರ್ಬೋದು ಅಥವಾ ಪಾಲುಗಾರಿಕೆ ಸಂಸ್ಥೆ ಆಗಿರ್ಬೋದು ಅಥವಾ ಒಂದು ಸಹಕಾರಿ ಸಂಸ್ಥೆ ಆಗಿರ್ಬೋದು ಅಥವಾ ಕಂಪನಿ ಕೂಡ ಆಗಿರ್ಬೋದು. ಯಾಕಂತಂದ್ರೆ ನಮ್ಮ ವಿದೇಶಿ ವಿನಿಮಯ ನೀತಿಯ ಪ್ರಕಾರ ವೈಯಕ್ತಿಕವಾಗಿ ಯಾರು ಕೂಡ ಆಮದು ಹಾಗೂ ರಫ್ತು ಮಾಡೋಕೆ ಅವಕಾಶ ಇರುವುದಿಲ್ಲ. ಸೊ ಮೊದಲು ನಾವು ಒಂದು ಸಂಸ್ಥೆಯನ್ನ ಸ್ಥಾಪನೆ ಮಾಡಬೇಕು. ನಂತರ ಈ ಸಂಸ್ಥೆಯ ಹೆಸರಿನಲ್ಲಿ ಒಂದು ಯಾವುದಾದ್ರು ಒಂದು ರಾಷ್ಟ್ರೀಕೃತ ಬ್ಯಾಂಕಿನಲ್ಲಿ ಒಂದು ಚಾಲ್ತಿ ಖಾತೆಯನ್ನ ನಾವು ತೆಗಿಬೇಕಾಗ್ತದೆ. ಈ ಖಾತೆಯನ್ನ ತೆಗೆಯೋಕ್ಕಿಂತ ಮುಂಚೆ ಒಂದು ಏನ್ ಗಮನದಲ್ಲಿ ಇಟ್ಕೋಬೇಕು ಅಂತಂದ್ರೆ, ಆ ಬ್ಯಾಂಕು ವಿದೇಶಿ ವಿನಿಮಯವನ್ನ ಕೈಗೊಳ್ಳಕ್ಕೆ ಸಮರ್ಥವಾಗಿರುವಂತಹ ಬ್ಯಾಂಕ್ ಆಗಿರ್ಬೇಕು. ಅದಾದ ನಂತರ ನಮ್ಮ ಆದಾಯ ತೆರಿಗೆ ಇಲಾಖೆಯಿಂದ ಕೊಡಮಾಡುವಂತಹ ಪ್ಯಾನ್ ಸಂಖ್ಯೆಯನ್ನ ನಮ್ಮ ಸಂಸ್ಥೆ ಹೆಸರಿನಲ್ಲಿ ನಾವು ಪಡಿಬೇಕಾಗ್ತದೆ. ಅದೇ ರೀತಿ ಸಂಸ್ಥೆಯ ಹೆಸರಿನಲ್ಲಿ ಅತ್ಯಂತ ಪ್ರಮುಖವಾಗಿ ಇದು ಪ್ರಮುಖವಾದ ಅಂಶ, ಸಂಸ್ಥೆಯ ಹೆಸರಿನಲ್ಲಿ ಪ್ರಧಾನ ನಿರ್ದೇಶಕರು ವಿದೇಶಿ ವ್ಯಾಪಾರ ಡೈರೆಕ್ಟರ್ ಜನರಲ್ ಫಾರಿನ್ ಟ್ರೇಡ್ DGFT ಅಂತ ನಾವೇನ್ ಕರಿತೀವಿ, ಅವರು ಕೊಡಮಾಡುವಂತಹ ಆಮದು ರಫ್ತು ಕೋಡ್ ಸಂಖ್ಯೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಕೋಡ್ ನಂಬರ್ ಅಂತ ಕರಿತೀವಿ, ಇದು ಇದನ್ನ ಪಡಿಬೇಕಾಗ್ತದೆ. ಇದು ಯಾವುದೇ ಆಮದು ಮತ್ತು ರಫ್ತಿಗೆ ಕಡ್ಡಾಯವಾಗಿ ಬೇಕಾದಂತ ಒಂದು ಕೋಡ್ ಸಂಖ್ಯೆ. ಅದಾದ ನಂತರ ಸಂಸ್ಥೆಯ ಹೆಸರಿನಲ್ಲಿ ಯಾವುದಾದ್ರೂ ಒಂದು ರಫ್ತು ಉತ್ತೇಜಕ ಮಂಡಳಿಗಳು ಅಂತ ಕರಿತೇವೆ, ಅದು ಅಪೇಡ್ ಆಗಿರ್ಬೋದು ಅಥವಾ VTPC ಆಗಿರ್ಬೋದು, ನಫೆಡ್ ಆಗಿರ್ಬೋದು, ಈ ಯಾವುದಾದ್ರೂ ಒಂದು ರಫ್ತು ಉತ್ತೇಜಕ ಮಂಡಳಿಯ ಸದಸ್ಯತ್ವ ಹಾಗೂ ನೋಂದಣಿ ಸಂಖ್ಯೆಯನ್ನ ಕಡ್ಡಾಯವಾಗಿ ನಾವು ಪಡಿಬೇಕಾಗ್ತದೆ. ಈ ಕೆಲವೊಂದು ಅಂಶಗಳನ್ನು ನಾನು ತಿಳಿಸಿದಂತ 5 ಅಂಶಗಳನ್ನ ನೀವು ಪಾಲಿಸಿದ್ದೇ ಆದರೆ ನೀವು ರಫ್ತು ಮಾಡಕ್ಕೆ ಅರ್ಹರಾಗ್ತೀರಾ. ಡಾಕ್ಟರ್ ಸಚಿನ್ ಕುಮಾರ್ ನಂದಿಮಠ ಅವರೇ, ರಫ್ತು ಮಾಡುವಂತ ಕ್ರಮಗಳ ಬಗ್ಗೆ, ಅಂದ್ರೆ ಯಾವುದೇ ಒಂದು ಸಂಸ್ಥೆ ಮಾತ್ರ ರಫ್ತು ಮಾಡಲಿಕ್ಕೆ ಸಾಧ್ಯ ಮತ್ತೆ ಅವಕಾಶಗಳು ಕೂಡ ವಿಫುಲವಾಗಿವೆ ಅನ್ನೋದ್ರ ಬಗ್ಗೆ ತುಂಬಾ ವಿಸ್ತೃತವಾಗಿ ಮಾಹಿತಿ ನೀಡಿದೆ. ಈಗ ಮುಖ್ಯವಾಗಿ ಭಾರತದೊಳಗ ರಫ್ತು ಉತ್ಪನ್ನಗಳ ಆಯ್ಕೆ ಮಾಡೋದು ಬಹಳ ಮುಖ್ಯ, ಯಾಕಂದ್ರೆ ಯಾವ ಒಂದು ಉತ್ಪನ್ನಗಳನ್ನ ರಫ್ತು ಮಾಡಿದ್ರೆ ನಾವು ಲಾಭ ಆಗ್ತದೆ ಅನ್ನೋದನ್ನ ಸಂಸ್ಥೆಗಳು ನಮ್ಮ ಈ ರಫ್ತುದಾರರು ತಿಳ್ಕೊಬೇಕಾಗ್ತದೆ. ಆ ನಿಟ್ಟಿನೊಳಗೆ ಈ ರಫ್ತು ಉತ್ಪನ್ನಗಳ ಆಯ್ಕೆಯನ್ನ ನಾವು ಈ ಸಂಸ್ಥೆಯವರು ಹೇಗ್ ಮಾಡ್ಕೊಳ್ಬೇಕು, ಇದ್ರ ಬಗ್ಗೆ ಮಾಹಿತಿ ಕೊಡಬಹುದಾ? ಈಗ ರಫ್ತು ಉತ್ಪನ್ನಗಳ ಆಯ್ಕೆ ಒಂದು ಅತ್ಯಂತ ಒಂದು ಕಷ್ಟದಾಯಕವಾದ ಒಂದು ಕೆಲಸನೇ ಅಂತ ಹೇಳ್ಕೊಡ್ತೇನೆ. ಯಾಕಂತಂದ್ರೆ ನಾವು ಯಾವ ಉತ್ಪನ್ನಗಳನ್ನ ಬೆಳೆದಿರ್ತೀವಿ ಅವನ್ನ ನಾವು ಬೇರೆ ದೇಶಕ್ಕೆ ರಫ್ತು ಮಾಡೋಕೆ ಅಷ್ಟೊಂದು ಅವಕಾಶಗಳಿರೋಲ್ಲ. ಯಾಕಂತಂದ್ರೆ ಆಯಾ ದೇಶಗಳಲ್ಲಿ ಬೇಡಿಕೆ ಇರುವಂತಹ ಉತ್ಪನ್ನಗಳಿಗೆ ಅನುಸಾರವಾಗಿ ನಾವು ಉತ್ಪನ್ನಗಳನ್ನ ರಫ್ತು ಮಾಡಬೇಕಾಗ್ತದೆ. ಸಾಮಾನ್ಯವಾಗಿ ನಮ್ಮ ಕರ್ನಾಟಕದಿಂದ ಕರ್ನಾಟಕದಲ್ಲಿ ಬೆಳೆದಂತಹ ಕಾಫಿ ಆಗಿರ್ಬೋದು, ಬಾಳೆ, ದ್ರಾಕ್ಷಿ, ಗೋಡಂಬಿ, ಈರುಳ್ಳಿ, ಬೆಂಡೆ, ಬೀನ್ಸ್ ಆಗಿರ್ಬಹುದು, ಹಾಗಲಕಾಯಿ, ಮಿಡಿಸವತೆ, ಹಸಿಮೆಣಸಿನಕಾಯಿ, ಮಸಾಲೆ ಪದಾರ್ಥಗಳಿಗೆ ವಿದೇಶದಲ್ಲಿ ಅತ್ಯಂತ ಹೆಚ್ಚಿನ ಬೇಡಿಕೆ ಇದೆ ಈ ಕರ್ನಾಟಕದಿಂದ. ಈ ನಮ್ಮ ರಫ್ತು ಉದ್ಯಮದಾರರು ಇವುಗಳನ್ನ ಗಮನದಲ್ಲಿ ಇಟ್ಕೊಳ್ಬೇಕು. ಯಾಕಂದ್ರೆ ನಾವು ಬೆಳೆದಂತ ಎಲ್ಲ ಬೆಳೆಗಳನ್ನು ನಾವು ಬೇರೆ ದೇಶಕ್ಕೆ ರಫ್ತು ಮಾಡೋಕ್ಕಾಗಲ್ಲ. ಯಾಕಂದ್ರೆ ಆಯಾ ದೇಶಗಳ ನಿರ್ದಿಷ್ಟವಾದ ಬೇಡಿಕೆ ಇರ್ತದೆ, ಅದು ವೆರೈಟಿ ಆಗಿರ್ಬಹುದು, ಅದರಲ್ಲಿ ಸ್ಪೆಸಿಫಿಕೇಶನ್ಸ್ ಆಗಿರ್ಬಹುದು, ಆ ನಿರ್ದಿಷ್ಟ ಮಾನದಂಡಗಳಿಗೆ ನಾವು ಸರಿದೂಗಿದ್ರೆ ಮಾತ್ರ ನಾವು ಆ ಉತ್ಪನ್ನಗಳನ್ನ ಆಯಾ ದೇಶಗಳಿಗೆ ರಫ್ತು ಮಾಡೋಕ್ಕೆ ಸಾಧ್ಯವಾಗ್ತದೆ, ಇಲ್ಲಾಂತಂದ್ರೆ ಅದು ಸಾಧ್ಯ ಆಗಲ್ಲ. ಡಾಕ್ಟರ್ ಸಚಿನ್ ಕುಮಾರ್ ನಂದಿಮಠ ಅವರೇ, ರಫ್ತು ಉತ್ಪನ್ನಗಳ ಆಯ್ಕೆ ಬಗ್ಗೆ ನಾವು ಹೆಚ್ಚು ಮಾಹಿತಿ ಮಾಡ್ಕೊಳ್ಳೋದು, ಯಾಕಂದ್ರೆ ಇವತ್ತು ಸಾಧ್ಯ ಇದೆ, ಯಾಕಂದ್ರೆ ಇವತ್ತು ಗೂಗಲ್ ಇರೋದ್ರಿಂದ, ಅಂದ್ರೆ ಸಾಕಷ್ಟು ತಜ್ಞರು ಇರೋದ್ರಿಂದ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಯಾಕಂದ್ರೆ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ, ನಮ್ಮ ದೇಶದಿಂದ ಮತ್ತೊಂದು ದೇಶಕ್ಕೆ ನಾವು ಯಾವುದೇ ಒಂದು ವಹಿವಾಟು ಮಾಡ್ತಿರ್ಬೇಕಿದ್ರೆ ಉತ್ಪನ್ನಗಳು ಯಾವ ಹೋದ್ರೆ ಅವ್ರಿಗೆ ಹೆಚ್ಚು ಬೇಡಿಕೆ ಇದೆ ಅನ್ನೋದನ್ನ ತಿಳ್ಕೊಳಕ್ ಸಾಧ್ಯ ಆದ್ರೆ ಮಾತ್ರ ಲಾಭದಾಯಕವಾಗಿ ಈ ಮಾರುಕಟ್ಟೆಯನ್ನು ಮಾಡಬಹುದು. ಈಗ ಇನ್ನೊಂದು ಮುಖ್ಯವಾಗಿ ಅಂದ್ರೆ ಮಾರುಕಟ್ಟೆ ಆಯ್ಕೆ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಯಾವ ದೇಶಕ್ಕೆ ಕಳಿಸಿದ್ರೆ ನಮ್ಮ ಉತ್ಪನ್ನಗಳು ನಮಗೆ ಲಾಭ ತರ್ತಾವು ಅನ್ನೋದು ನಮ್ಗೆ ಗೊತ್ತಿರಬೇಕು. ಮತ್ತೆ ಖರೀದಾರ ಆಯ್ಕೆನು ಬಹಳ ಮುಖ್ಯ. ಖರೀದಾರರು ಹೇಗಿದ್ದಾರೆ, ಫೈನಾನ್ಸಿಯಲ್ ಸೆಕ್ಯೂರಿಟೀಸ್ ಏನು, ಈಗ ಯಾವ ಖರೀದಾರಿಗೆ ನಾವು ಕೊಟ್ರೆ ನಮಗೆ ನಿಗದಿತವಾಗಿ ಆದಾಯ ನಮ್ಮ ಸಂಸ್ಥೆಗೆ ಬರಬಹುದು ಅನ್ನೋದನ್ನು ಕೂಡ ನಾವು ಬಹಳ ವಿಸ್ತೃತ ವಿಚಾರ ಮಾಡಬೇಕಾಗ್ತದೆ. ಆ ನಿಟ್ಟಿನೊಳಗೆ ಹೆಚ್ಚಿನ ಮಾಹಿತಿಯನ್ನು ಕೊಡಬಹುದಾ ಡಾಕ್ಟರ್ ಸಚಿನ್ ಕುಮಾರ್ ಅವರೇ? ಈಗ ಮಾರುಕಟ್ಟೆಗಳ ಆಯ್ಕೆ ಅಂದ್ರೆ ಈಗಾಗಲೇ ಹೇಳಿದಂಗೆ ದೇಶಗಳ ಆಯ್ಕೆ ಅಂತ ನಾವು ಕರಿತೀವಿ. ಈ ಆಯ್ಕೆ ಕೂಡ ಬಹಳಷ್ಟು ಒಂದು ನಾವು ವಿಚಾರದಿಂದನೇ ಮಾಡಬೇಕಾಗ್ತದೆ. ಯಾಕಂದ್ರೆ ಈ ಮಾರುಕಟ್ಟೆಗಳ ಆಯ್ಕೆ ಮಾಡುವಾಗ ಕೆಲವೊಂದು ವಿಷಯಗಳನ್ನು ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗಿದೆ. ಮುಖ್ಯವಾಗಿ ಆಯಾ ದೇಶಗಳಲ್ಲಿ ಮಾರುಕಟ್ಟೆಯ ಗಾತ್ರ ಏನಿದೆ ಹಾಗೂ ನಮ್ಮ ಉತ್ಪನ್ನಗಳ ಬೇಡಿಕೆ ಪ್ರಮಾಣ ಯಾವ ಮಟ್ಟದಲ್ಲಿದೆ ಹಾಗೂ ಆ ವಿದೇಶಿ ಮಾರುಕಟ್ಟೆಗಳಲ್ಲಿ ಇತರ ದೇಶಗಳಿಂದ ಯಾವ ತರ ಸ್ಪರ್ಧೆ ಇದೆ, ಅದು ಗುಣಮಟ್ಟದ ವಿಚಾರದಲ್ಲಾಗಿರ್ಬಹುದು ಅಥವಾ ಬೆಲೆ ವಿಚಾರದಲ್ಲಾಗಿರ್ಬಹುದು, ಅದನ್ನ ಹಾಗೂ ಪಾವತಿ ವಿಧಾನಗಳು ಯಾವ ತರ ಇದೆ. ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ಪಾವತಿಯ ಒಂದು ವ್ಯವಸ್ಥೆ ಇರ್ತದೆ, ಹಣಕಾಸಿನ ಪಾವತಿ ವ್ಯವಸ್ಥೆಗಳು. ಸೊ ಇವನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ಹಾಗೂ ಆಯಾ ದೇಶಗಳಲ್ಲಿರುವಂತಹ ವಿದೇಶಿ ವ್ಯವಹಾರ ಕಾಯ್ದೆಗಳು ಅಥವಾ ನೀತಿ ನಿಯಮಗಳನ್ನು ಕೂಡ ನಾವು ಅಧ್ಯಯನ ಮಾಡಬೇಕಾಗ್ತದೆ. ಯಾಕಂದ್ರೆ ಕೆಲವೊಂದು ದೇಶಗಳಿಗೆ ನಾವು ರಫ್ತು ಮಾಡಬೇಕಾದ್ರೆ ಸರ್ಕಾರದಿಂದ ವಿಶೇಷವಾದ ರಿಯಾಯಿತಿಗಳು, ಸಾಲ ಸೌಲಭ್ಯಗಳು ಕೂಡ ಇರ್ತವೆ. ಸೊ ಇವನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ನಾವು ಸೂಕ್ತವಾದ ಒಂದು ಉತ್ಪನ್ನ ಹಾಗೂ ಮಾರುಕಟ್ಟೆಯ ಆಯ್ಕೆಯನ್ನ ಮಾಡಬೇಕಾಗ್ತದೆ. ಹಾಗೂ ಸಾಮಾನ್ಯವಾಗಿ ನಮ್ಮ ಕರ್ನಾಟಕದಿಂದ ಕೃಷಿ ಹಾಗೂ ತೋಟಗಾರಿಕೆ ಉತ್ಪನ್ನಗಳನ್ನ ಆಮದು ಮಾಡಿಕೊಳ್ತಾರೆ ಅಂತ ಪ್ರಮುಖವಾದ ರಾಷ್ಟ್ರಗಳಂತಂದ್ರೆ UAE, ಬಾಂಗ್ಲಾದೇಶ್, ಮಲೇಷಿಯಾ, ಇಂಗ್ಲೆಂಡ್ ಆಗಿರಬಹುದು, ನೆದರ್ಲ್ಯಾಂಡ್ಸ್ ಆಗಿರಬಹುದು, ಸಿಂಗಾಪುರ್ ಹಾಗೂ ನಮ್ಮ ನೆರೆಹೊರೆಯ ರಾಷ್ಟ್ರಗಳಾದಂತಹ ನೇಪಾಳ್, ಸೌದಿ ಅರೇಬಿಯಾ, ಈ ಎಲ್ಲ ರಾಷ್ಟ್ರಗಳಲ್ಲಿ ನಮ್ಮ ಭಾರತದ ಹಾಗೂ ಕರ್ನಾಟಕದ ಉತ್ಪನ್ನಗಳು ಜಾಸ್ತಿ ನಾವು ರಫ್ತು ಮಾಡ್ತಾ ಇದ್ದೇವೆ ಈಗಾಗಲೇ. ಸೊ ಇದೊಂದು ಮಾರುಕಟ್ಟೆಗಳ ಆಯ್ಕೆ, ಇದನ್ನ ಬಹಳ ವಿಚಾರ ವಿನಿಮಯದಿಂದ ನಾವು ಮಾಡ್ಕೊಳ್ಬೇಕಾಗ್ತದೆ. ಮಾರುಕಟ್ಟೆಯ ಒಂದು ಆಯ್ಕೆ ಆದ ನಂತರ ನಾವು ಆ ವಿದೇಶಿ ಮಾರುಕಟ್ಟೆಗಳಲ್ಲಿ ನಮ್ಮ ಉತ್ಪನ್ನಗಳನ್ನ ಖರೀದಿ ಮಾಡೋಕೆ ಒಬ್ಬರು ಯಾರು ಖರೀದಿದಾರರು ಬೇಕಾಗ್ತಾರೆ. ಒಬ್ಬ ವ್ಯಕ್ತಿಯನ್ನ ನಾವು ಅಥವಾ ಇನ್ನೊಂದು ಸಂಸ್ಥೆಯನ್ನ ನಾವು ಅಲ್ಲಿ ನಮ್ಮ ಖರೀದಿಗಾಗಿ, ನಮ್ಮ ಉತ್ಪನ್ನಗಳ ಖರೀದಿಗಾಗಿ ನಾವು ಆಯ್ಕೆ ಮಾಡಬೇಕಾಗ್ತದೆ. ಇದು ಕೂಡ ಬಹಳ ಒಂದು ಕಷ್ಟಕರವಾದಂತಹ ಒಂದು ಕೆಲಸನೇ ಅಂತ ಹೇಳಬಹುದು. ಯಾಕಂದ್ರೆ ಇದಕ್ಕೂ ಕೂಡ ನಾವು ಬಹಳಷ್ಟು ವಿಚಾರ ಮಾಡಿ ನಾವು ಖರೀದಿದಾರನ್ನ ಆಯ್ಕೆ ಮಾಡಬೇಕಾಗ್ತದೆ. ಈ ನಿಟ್ಟಿನಲ್ಲಿ ಈ ಒಂದು ಡಿಜಿಟಲ್ ಯುಗದಲ್ಲಿ ನಮ್ಮ ಸಂಸ್ಥೆಯ ಹಾಗೂ ಸಂಸ್ಥೆಯ ವಿವರಗಳು ಹಾಗೂ ಉತ್ಪನ್ನದ ವಿವರಗಳು ಹಾಗೂ ನಮ್ಮ ಉತ್ಪನ್ನಗಳ ಬೆಲೆ ವಿವರಗಳು, ಅವುಗಳ ಗುಣಮಟ್ಟದ ವಿವರ, ಎಲ್ಲವನ್ನು ಸಂಪೂರ್ಣವಾದ ವಿವರವನ್ನು ಹೊಂದಿರುವಂತ ಒಂದು ವೆಬ್ಸೈಟ್ ಅನ್ನು ಹೊಂದುವುದು ಅತ್ಯಂತ ಸೂಕ್ತ ಅಂತ ಹೇಳ್ತೇನೆ. ಇದರಿಂದ ಏನಾಗ್ತದೆ, ಅಂತಾರಾಷ್ಟ್ರೀಯ ಖರೀದಿದಾರರುಗಳನ್ನು ನಾವು ಸರಳವಾಗಿ ಸಂಪರ್ಕ ಮಾಡಬಹುದು. ಅಷ್ಟೇ ಅಲ್ಲದೆ ನಿಯಮಿತವಾಗಿ ಎಲ್ಲ ಒಂದು ನಮ್ಮ ಎಕ್ಸ್ಪೋರ್ಟ್ ಪ್ರಮೋಷನ್ ಕೌನ್ಸಿಲ್ಸ್ ಏನಿರ್ತವೆ, ರಫ್ತು ಉತ್ತೇಜಕ ಮಂಡಳಿಗಳು, ಅವು ಖರೀದಿದಾರರು ಮತ್ತು ಮಾರಾಟಗಾರರ ಮೇಳಗಳನ್ನ ಆಯೋಜಿಸಿರ್ತವೆ, ಅಂತಾರಾಷ್ಟ್ರೀಯ ವ್ಯಾಪಾರ ಮೇಳಗಳನ್ನ ಆಯೋಜಿಸ್ತಿರ್ತಾರೆ, ಅದೇ ರೀತಿ ವಿವಿಧ ಅಂತಾರಾಷ್ಟ್ರೀಯ ಪ್ರದರ್ಶನಗಳನ್ನ ಕೂಡ ಏರ್ಪಡಿಸಿರ್ತವೆ. ಅಂತಹ ಪ್ರದರ್ಶನಗಳಲ್ಲಿ ಅಥವಾ ಮೇಳಗಳಲ್ಲಿ ನಾವು ಭಾಗಿಯಾಗಿ ನಮ್ಮ ಉತ್ಪನ್ನಗಳ ಒಂದು ಪ್ರದರ್ಶನವನ್ನ ಮಾಡಿ ಅವುಗಳ ವಿಶೇಷತೆಯನ್ನ ನಾವು ಖರೀದಿದಾರರಿಗೆ ಮನದಟ್ಟು ಮಾಡುವುದರ ಮೂಲಕ ನಾವು ಒಂದು ಖರೀದಿದಾರರನ್ನ ನಮ್ಮತ್ತ ಆಕರ್ಷಣೆ ಮಾಡಬಹುದು. ಈ ನಿಟ್ಟಿನಲ್ಲೂ ಕೂಡ ರಫ್ತು ಉತ್ತೇಜಕ ಮಂಡಳಿಗಳು ಹಾಗೂ ಕಮಾಡಿಟಿ ಬೋರ್ಡ್ಸ್ ಅಂತ ಏನ್ ಕರಿತೀವಿ, ಅವು ಕೂಡ ಸಾಕಷ್ಟು ನಮ್ಮ ರಫ್ತುದಾರರಿಗೆ ಸಹಾಯ ಮಾಡ್ತವೆ. ಡಾಕ್ಟರ್ ಸಚಿನ್ ಕುಮಾರ್ ನಂದಿಮಠ ಅವರೇ, ತುಂಬಾ ಉತ್ಪೂರ್ವಕವಾಗಿ ಮಾಹಿತಿ ನೀಡ್ತಾ ಇದ್ದೀರಾ. ಈಗ ನಾವು ರಫ್ತು ಅವಕಾಶಗಳನ್ನು ಪಡ್ಕೊಂಡ ನಂತರ, ಮಾರುಕಟ್ಟೆ ಆಯ್ಕೆ ಮಾಡಿಕೊಂಡ ನಂತರ, ಖರೀದಿದಾರರು ಕೂಡ ನಮಗೆ ಒಂದು ವಿಶ್ವಾಸ ನೀಡಿದ ನಂತರ, ಈ ಒಂದು ನಮ್ಮ ಕೃಷಿ ಮತ್ತು ತೋಟಗಾರಿಕಾ ಉತ್ಪನ್ನಗಳ ಈ ಒಂದು ಬೆಲೆ ನಿಗದಿ ಮಾಡೋದು ಬಹಳ ಮುಖ್ಯ. ಯಾಕಂದ್ರೆ ನಮ್ಮ ರೈತರಿಗೂ ಕೂಡ ಲಾಭದಾಯಕ ಆಗಿರಬೇಕು, ಮತ್ತೆ ಮಧ್ಯವರ್ತಿಗಳಿಗೂ ಕೂಡ ಸರಿಯಾದ ಲಾಭವನ್ನ ಕೊಡುವಂತಿರಬೇಕು. ಹಾಗೇನೆ ಆ ಒಂದು ಉತ್ತಮ ಗುಣಮಟ್ಟದ ಈ ಉತ್ಪನ್ನಗಳಿಗೆ ಒಂದು ಸರಿಯಾದ ಬೆಲೆ ಬಂದಿರಬೇಕು. ಆ ನಿಟ್ಟಿನೊಳಗೆ ಬೆಲೆ ನಿಗದಿ ಮಾಡುವ ಪದ್ಧತಿ ಹೇಗಿದೆ, ಹೇಗೆ ಬೆಲೆ ನಿಗದಿ ಮಾಡೋದು, ಇದ್ರ ಬಗ್ಗೆ ಮಾಹಿತಿ ಕೊಡಬಹುದಾ? ಈಗಾಗಲೇ ನಾವು ಹೇಳಿದಂಗೆ ನಾವು ಒಂದು ಉತ್ಪನ್ನವನ್ನ ಆಯ್ಕೆ ಮಾಡ್ಕೊಂಡಿದೀವಿ, ಒಂದು ಮಾರುಕಟ್ಟೆಯನ್ನು ಕೂಡ ಆಯ್ಕೆ ಮಾಡ್ಕೊಂಡಿದೀವಿ, ಅಂದ್ರೆ ಯಾವ ದೇಶಕ್ಕೆ ನಮ್ಮ ಉತ್ಪನ್ನ ಕಳಿಸಬೇಕು ಅನ್ನೋದನ್ನು ಕೂಡ ನಿರ್ಧಾರ ಮಾಡಿದೀವಿ. ಅದೇ ರೀತಿ ನಮಗೆ ಒಬ್ಬ ಒಳ್ಳೆಯ ಖರೀದಿದಾರರು ಕೂಡ ನಾವು ಅವ್ರನ್ನ ಸಂಪರ್ಕಿಸಿದ್ದೇವೆ. ಇದಾದ ನಂತರ ಏನ್ ಮಾಡ್ಬೇಕಂತಂದ್ರೆ, ಈಗ ನಮ್ಮ ಬೆಲೆ ನಿಗದಿ ಮಾಡುವಂತ ಒಂದು ಸಮಯ ಬರ್ತದೆ. ಯಾವಾಗ ಈಗ ನೀವು ಒಂದು ಸರಿಯಾದ ಖರೀದಿದಾರರ ಆಯ್ಕೆ ಆದ ನಂತರ ನಾವು ಏನ್ ಮಾಡ್ಬೇಕಾಗ್ತದೆ, ರಫ್ತುದಾರರು ನಮ್ಮ ಉತ್ಪನ್ನಗಳ ಮಾದರಿಗಳನ್ನ ಅಂದ್ರೆ ಸ್ಯಾಂಪಲ್ ಅಂತ ಏನ್ ಕರಿತೀವಿ, ಈ ಸ್ಯಾಂಪಲ್ ಗಳನ್ನ ಆ ಖರೀದಿದಾರರಿಗೆ ನಾವು ಕಳಿಸ್ಕೊಡ್ಬೇಕಾಗ್ತದೆ. ಸೊ ಈ ಸ್ಯಾಂಪಲ್, ಈ ಒಂದು ನಮ್ಮ ವಿದೇಶಿ ವಿನಿಮಯ ನೀತಿ, ವಿದೇಶಿ ವ್ಯಾಪಾರ ನೀತಿ 2015 ಪ್ರಕಾರ, ನೀವು ರಫ್ತುದಾರರಾಗಿದ್ದಲ್ಲಿ ನೀವು ಒಬ್ಬ ಖರೀದಿದಾರರಿಗೆ ಸ್ಯಾಂಪಲ್ ಕಳಿಸ್ತಾ ಇದ್ರಿ ಹೊರದೇಶಕ್ಕೆ, ಸೊ ನೀವು ಫ್ರೀ ಆಫ್ ಕಾಸ್ಟ್ ಅಲ್ಲಿ ನೀವು ಕಳಿಸಿಕೊಡಬಹುದು. ಈ ಒಂದು ಅವಕಾಶವನ್ನ ನಮ್ಮ ನೀತಿ ನಿಯಮಗಳಲ್ಲಿ ಮಾಡಿಕೊಟ್ಟಿದ್ದಾರೆ. ನೀವು ಮಾದರಿಗಳನ್ನ ಯಾವುದೇ ಒಂದು ಖರ್ಚಿಲ್ಲದೆ ನೀವು ಕೆಲವೊಂದು ದಾಖಲನ್ನು ನೀಡಿದ್ದೆ ಆದ್ರೆ ನೀವು ಫ್ರೀ ಆಫ್ ಕಾಸ್ಟ್ ಕಳಿಸಬಹುದು. ನಿಮ್ಮ ಏನು ಮಾದರಿಯನ್ನ ಅಥವಾ ಸ್ಯಾಂಪಲ್ ಅನ್ನು ಕಳಿಸಿದರೆ ಅದು ಅವರಿಗೆ ಇಷ್ಟ ಆಗಿದೆ, ಅದರಲ್ಲಿ ಮುಂದಿನ ಕ್ರಮ ಏನಪ್ಪಾ ಅಂತಂದ್ರೆ ಬೆಲೆ ನಿಗದಿ ಮಾಡೋದು. ಸೊ ಈ ಬೆಲೆ ನಿಗದಿ ಮಾಡೋದು ತುಂಬಾನೇ ಒಂದು ಕಷ್ಟಕರವಾದಂತ ವಿಚಾರಣೆ ಅಂತ ಹೇಳ್ತೀವಿ. ಇದೊಂದು ಚಾಲೆಂಜಿಂಗ್ ಟಾಸ್ಕ್ ಅಂತ ಕರಿತೀವಿ. ಯಾಕಂತಂದ್ರೆ ಈ ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖರೀದಿದಾರರನ್ನ ಆಕರ್ಷಿಸಬೇಕಾದ್ರೆ ಒಂದು ನ್ಯಾಯಯುತವಾದ ಹಾಗೂ ಸ್ಪರ್ಧಾತ್ಮಕವಾದ ಒಂದು ಬೆಲೆಯನ್ನ ನಿಗದಿಪಡಿಸಬೇಕಾಗ್ತದೆ. ನಾವು ಇತರೆ ಕೆಲವೊಂದು ಅಂಶಗಳನ್ನು ಕೂಡ ಗಮನದಲ್ಲಿಟ್ಕೊಳ್ಬೇಕಾಗ್ತದೆ. ಅದೇನಪ್ಪಾ ಅಂತಂದ್ರೆ, ಬೇರೆ ದೇಶಗಳ ಸ್ಪರ್ಧಿಗಳು ಯಾವ ಬೆಲೆಯಲ್ಲಿ ತಮ್ಮ ಉತ್ಪನ್ನಗಳನ್ನ ವಿದೇಶದಲ್ಲಿ ಮಾರಾಟ ಮಾಡ್ತಿದ್ದಾರೆ, ಅಥವಾ ಸ್ಪರ್ಧಾತ್ಮಕವಾದ ಬೆಲೆಯನ್ನ ನಾವು ಕೊಟ್ರೆ ನಮಗೆ ಯಾವ ತರ ಲಾಭ ಆಗ್ತದೆ, ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ಒಂದು ನ್ಯಾಯಯುತವಾದ ಹಾಗೂ ಸ್ಪರ್ಧಾತ್ಮಕವಾದ ಬೆಲೆಯನ್ನ ನಿಗದಿಪಡಿಸುವುದು ಇದೊಂದು ತುಂಬಾ ಸವಾಲಿನ ಒಂದು ಕೆಲಸನೇ ಅಂತ ಹೇಳಬಹುದು. ಹಾಗೂ ಈ ಬೆಲೆಯನ್ನ ನಿರ್ಧರಿಸುವಾಗ ರಫ್ತುದಾರರು ರಫ್ತಿಗೆ ತಗಲುವಂತಹ ಎಲ್ಲಾ ವೆಚ್ಚಗಳನ್ನ ಗಮನದಲ್ಲಿಟ್ಟುಕೊಂಡು ಒಂದು ಲಾಭದಾಯಕವಾದಂತಹ ಬೆಲೆಯನ್ನ ನಾವು ನಿರ್ಧರಿಸಬೇಕಾಗ್ತದೆ. ಈ ಒಂದು ಪ್ರಕ್ರಿಯೆ ಒಂದು ಅಥವಾ ಎರಡು ದಿನದಲ್ಲಿ ಮುಗಿಯುವಂತದ್ದಲ್ಲ. ಈ ಒಂದು ವಿಚಾರದಲ್ಲಿ ನಾವು ಸಾಕಷ್ಟು ಬಾರಿ ನಮ್ಮ ಖರೀದಿದಾರರೊಂದಿಗೆ ವಿಚಾರ ವಿನಿಮಯ ಅಥವಾ ಸಮಾಲೋಚನೆಯನ್ನ ಮಾಡಿಕೊಂಡು ನಮಗೆ ಲಾಭದಾಯಕವಾಗುವಂತಹ ಹಾಗೂ ಸ್ಪರ್ಧಾತ್ಮಕವಾಗುವಂತಹ ಬೆಲೆಯನ್ನ ನಾವು ಕೊಟ್ಟಿದ್ದೇ ಆದಲ್ಲಿ ನಾವು ರಫ್ತು ಒಂದು ಬೇಡಿಕೆಯನ್ನ ಪಡೆಯುವಲ್ಲಿ ಯಶಸ್ವಿ ಆಗ್ತೇವೆ. ಡಾಕ್ಟರ್ ಸಚಿನ್ ಕುಮಾರ್ ನಂದಿಮಠ್ ಅವರೇ, ಈಗ ರಫ್ತುದಾರರಿಗೆ ಖಂಡಿತವಾಗಿಯೂ ಕೂಡ ಒಂದು ಪೈಪೋಟಿಯನ್ನ ನೀಡಿ ಒಂದು ಮಾರುಕಟ್ಟೆಯಲ್ಲಿ ನಾವು ಪ್ರವೇಶ ಮಾಡಬೇಕಾಗ್ತದೆ. ಹೀಗಾಗಿ ಖರೀದಿದಾರ ಒಂದು ಆಕರ್ಷಣೆಯನ್ನು ಮಾಡ್ಕೋಬೇಕಾಗ್ತದೆ. ಆ ಟೈಮ್ನೊಳಗೆ ನಮಗೆ ಈ ಫೈನಾನ್ಸಿಯಲ್ ಸೆಕ್ಯೂರಿಟೀಸ್ ಅಂತೀವಲ್ಲ, ಅಂದ್ರೆ ಆರ್ಥಿಕ ಸಂರಕ್ಷಣೆಯನ್ನು ಕಡಿಮೆಗೊಳಿಸೋದು ಬಹಳ ಮುಖ್ಯ. ಈಗ ಜಾಸ್ತಿ ಸೆಕ್ಯೂರಿಟೀಸ್ ಇದ್ರೆ ನಮ್ಗೆ ಅದು ಖರೀದಿದಾರರ ಒಂದು ಲಕ್ಷ್ಯವನ್ನ ತೆಗೆದುಕೊಳ್ಳೋದಿಲ್ಲ. ಹೀಗಾಗಿ ಒಂದು ಕಾಂಪಿಟೆಂಟ್ ಆಗಿ ನಾವು ಮಾರ್ಕೆಟಿಂಗ್ ಮಾಡಬೇಕು ಅಂತಂದ್ರೆ ರಫ್ತುದಾರರು ಹೇಗೆ ಆರ್ಥಿಕ ಸಂರಕ್ಷಣೆಯನ್ನು ಕಡಿಮೆಗೊಳಿಸಬೇಕು, ಇದ್ರ ಬಗ್ಗೆ ಮಾಹಿತಿ ಮಾಡ್ಕೊಡ್ಬೋದ? ಈಗಾಗಲೇ ತಮ್ಗೆಲ್ಲ ಗೊತ್ತು, ಒಂದು ಮಾರುಕಟ್ಟೆ ಅಂತಂದ್ರೆ ಅದೊಂದು ರಿಸ್ಕಿ ಒಂದು ಆಕ್ಟಿವಿಟಿ ಅಂತ ಕೇಳ್ತೀವಿ. ಮಾರ್ಕೆಟಿಂಗ್ ಅಂದ್ರೆ ತುಂಬಾ ಒಂದು ರಿಸ್ಕ್ ಇರುವಂತಹ ಆಕ್ಟಿವಿಟಿ, ಯಾಕಂದ್ರೆ ಹಣಕಾಸಿನ ವ್ಯವಹಾರಗಳಿರ್ತವೆ, ಯಾರು ಗೊತ್ತಿರೋದಂತ ವ್ಯಕ್ತಿಯ ಜೊತೆ ಒಂದು ವ್ಯವಹಾರವನ್ನ ಮಾಡ್ತಿರ್ತೀವಿ. ಈ ದೇಶಿ ಮಾರುಕಟ್ಟೆಯಲ್ಲೂ ಕೂಡ ಇದೊಂದು ಒಂದು ಅಪಾಯಕಾರಿ ಕೆಲಸನೇ ಅಂತ ನಾವು ಹೇಳ್ಬೋದು. ಈ ಒಂದು ಅಂತಾರಾಷ್ಟ್ರೀಯ ಮಾರುಕಟ್ಟೆಗೂ ಅಥವಾ ರಫ್ತು ಕೂಡ ಅದಕ್ಕೆ ಹೊರತಾಗಿಲ್ಲ. ಯಾಕಂತಂದ್ರೆ ನಾವು ಯಾರೋ ಒಬ್ಬ ಗೊತ್ತಿಲ್ಲದೇ ಇರುವಂತಹ ವ್ಯಕ್ತಿ ಜೊತೆ ಒಂದು ದೊಡ್ಡ ಪ್ರಮಾಣದ ವ್ಯವಹಾರನ ಮಾಡ್ತಿರ್ತೇವೆ. ಸೊ ಈ ಒಂದು ವ್ಯವಹಾರ ಮಾಡುವ ಸಂದರ್ಭದಲ್ಲಿ ಕೆಲವೊಂದು ಬಾರಿ ಪಾವತಿಗೆ ಸಂಬಂಧಿಸಿದಂತೆ ಆಗಿರಬಹುದು ಅಥವಾ ಕೆಲವೊಂದು ವಿಳಂಬಗಳಾಗಬಹುದು ಅಥವಾ ಡಾಲರ್ ಮೊತ್ತದಲ್ಲಿ ಏರುಪೇರುಗಳಾಗಬಹುದು ಡಾಲರ್ ಬೆಲೆಗಳಲ್ಲಿ, ಅಥವಾ ಕೆಲವೊಂದು ಸಾರಿ ಮೋಸ ಅಥವಾ ವಂಚನೆಗಳು ಕೂಡ ಆದಂತಹ ಸಾಕಷ್ಟು ನಿದರ್ಶನಗಳನ್ನ ನಾವು ಅಂತಾರಾಷ್ಟ್ರೀಯ ವ್ಯವಹಾರದಲ್ಲಿ ನೋಡ್ತೇವೆ. ಆದ್ರಿಂದ ಈ ಅಪಾಯದಿಂದ ನಾವು ತಪ್ಪಿಸಿಕೊಳ್ಬೇಕಾದ್ರೆ ಒಂದು ಕೇಂದ್ರ ಸರ್ಕಾರದ ಒಂದು ಅಂಗಸಂಸ್ಥೆ ಆದಂತಹ ಎಕ್ಸ್ಪೋರ್ಟ್ ಕ್ರೆಡಿಟ್ ಗ್ಯಾರಂಟಿ ಕಾರ್ಪೊರೇಷನ್ ಅಂತ ಕರಿತೀವಿ, ECGC. ಸೊ ಈ ಒಂದು ಸಂಸ್ಥೆ ಏನಪ್ಪಾ ಅಂತಂದ್ರೆ ರಫ್ತುದಾರರಿಗೆ ಉತ್ತೇಜನ ಕೊಡಲು ಹಾಗೂ ಅವರಿಗೆ ಆರ್ಥಿಕವಾದಂತಹ ಸಹಾಯ ಸೌಲಭ್ಯಗಳನ್ನು ಮಾಡಿಕೊಳ್ಳಲು ಎಕ್ಸ್ಪೋರ್ಟ್ಗೆ ಬೇಕಾದಂತಹ ಸಾಲ ಸೌಲಭ್ಯಗಳನ್ನು ಕೊಡುವುದರ ಜೊತೆಗೆ ಅವರ ಅವಶ್ಯಕತೆಗೆ ತಕ್ಕಂತೆ ಬೇರೆ ಬೇರೆ ರೀತಿಯ ವಿಮಾ ಪಾಲಿಸಿಗಳನ್ನ ಕೂಡ ಕೊಡ್ತದೆ. ಸೊ ನಾವು ಎಕ್ಸ್ಪೋರ್ಟ್ ಮಾಡೋಕ್ಕಿಂತ ಮುಂಚೆ ಅಥವಾ ರಫ್ತು ಮಾಡೋಕ್ಕಿಂತ ಮುಂಚೆ ನಮ್ಮ ಅವಶ್ಯಕತೆಗೆ ತಕ್ಕಂತೆ ಎಲ್ಲ ಕಾರ್ಯಗಳಿಗೂ ನಾವು ವಿಮೆಯನ್ನ ಪಡೆದಿದ್ದೇ ಆದಲ್ಲಿ ಎಕ್ಸ್ಪೋರ್ಟ್ ಅಥವಾ ರಫ್ತಿನಲ್ಲಿ ಬರುವಂತಹ ಸಾಕಷ್ಟು ಹಣಕಾಸಿನ ಹಾಗೂ ವ್ಯವಹಾರದಲ್ಲಿ ಬರಬಹುದಾದ ಅಪಾಯಗಳಿಗೆ ನಾವು ಮೊದಲೇ ಇನ್ಶೂರೆನ್ಸ್ ಅನ್ನ ತಗೊಂಡು ವಿಮೆಯನ್ನ ತಗೊಂಡು ನಾವು ಭದ್ರವಾಗಿರ್ಬೋದು ಅಂತ ನಾನು ಹೇಳಕ್ ಇಷ್ಟಪಡ್ತೇನೆ. ಅದು ECGC ಸಂಸ್ಥೆಯಿಂದ ನಾವು ವಿಮೆ ಸವಲತ್ತುಗಳಿದೆ, ಆ ಸವಲತ್ತುಗಳನ್ನು ತೆಗೆದುಕೊಂಡು ನಾವು ವಿಮೆಗಳನ್ನು ತೆಗೆದುಕೊಂಡು ರಫ್ತು ಮಾಡಿದಲ್ಲಿ ಈ ವ್ಯವಹಾರದಲ್ಲಿ ಆಗಬಹುದಂತ ಸಾಕಷ್ಟು ಅನಾಹುತಗಳನ್ನ ನಾವು ಮೊದಲೇ ತಪ್ಪಿಸಿಕೊಳ್ಬಹುದು. ಬಹಳ ಸಂತೋಷ. ಅಂದ್ರೆ ಇನ್ಶೂರೆನ್ಸ್ ಬಹಳ ಮುಖ್ಯ ಅಂತ ಹೇಳ್ತಾರೆ ರಫ್ತುದಾರರಿಗೆ. ಇನ್ಶೂರೆನ್ಸ್ ಮಾಡ್ಕೊಳ್ಳಕ್ ಸಾಧ್ಯ ಆದ್ರೆ ಏನಾದ್ರೂ ನಮಗೆ ನಷ್ಟ ಆಗುವ ಸಾಧ್ಯತೆ ಇದ್ದಾಗ ಇನ್ಶೂರೆನ್ಸ್ ಕಂಪನಿ ನಮಗೆ ಆ ನಷ್ಟದ ಒಂದು ಅಂಶವನ್ನ ಮರಳಿ ನೀಡುತ್ತದೆ, ಮತ್ತೆ ಒಂದು ಮತ್ತೆ ಹುಮ್ಮಸ್ಸಿನಿಂದ ಈ ರಫ್ತು ವ್ಯವಹಾರದಲ್ಲಿ ನಾವು ಭಾಗಿಯಾಗಬಹುದು. ರೈತರು ಸಾಕಷ್ಟು ಒಂದು ಹೊರದೇಶಗಳಿಗೆ ತಮ್ಮ ಉತ್ಪನ್ನಗಳನ್ನ ಸಮೀಪದ ಊರುಗಳಲ್ಲಿರುವಂತಹ ಎಲ್ಲ ರೈತರ ಒಂದು ಉತ್ಪನ್ನಗಳನ್ನ ಕ್ರೋಢೀಕರಿಸಿ ಸಂಸ್ಥೆಯ ಮೂಲಕ ರಫ್ತು ಮಾಡ್ತಾ ಇದ್ದಾರೆ ಯಶಸ್ವಿಯಾಗಿ. ಮುಖ್ಯವಾಗಿ ಇನ್ನೊಂದಂದ್ರೆ ಅಲ್ಲಿ ಒಂದು ಸ್ವಚ್ಛತೆ ಮತ್ತು ಗುಣಮಟ್ಟದ ಪ್ರಮಾಣ ಪತ್ರವನ್ನು ಕೂಡ ಪಡ್ಕೊಳ್ಬೇಕಾಗ್ತದೆ. ಯಾಕಂದ್ರೆ ಉತ್ತಮ ಗುಣಮಟ್ಟದ ಪ್ರಮಾಣ ಪತ್ರ ಇದ್ದಾಗ ಮಾತ್ರ ಅದು ಅಂತಾರಾಷ್ಟ್ರೀಯ ಮಟ್ಟದೊಳಗೆ ನಮ್ಮ ಒಂದು ಉತ್ಪನ್ನವನ್ನು ಆಕರ್ಷಿಸುತ್ತದೆ. ಹೀಗೆ ಈ ಒಂದು ಸ್ವಚ್ಛತೆ ಕಾಪಾಡಿಕೊಳ್ಳುವುದು ಮತ್ತು ಉತ್ತಮ ಗುಣಮಟ್ಟದ ಪ್ರಮಾಣ ಪತ್ರವನ್ನು ಪಡೆಯುವ ಬಗ್ಗೆ ಹೇಗೆ ನಮ್ಮ ರಫ್ತುದಾರರಿಗೆ ಮಾಹಿತಿ ಮಾಡಿಕೊಡಬಹುದು? ನಾವು ಈಗಾಗಲೇ ಹೇಳಿದಂಗೆ ಬೇರೆ ದೇಶಗಳಿಗೆ ನಮ್ಮ ಉತ್ಪನ್ನಗಳನ್ನು ರಫ್ತು ಮಾಡುವ ಸಂದರ್ಭದಲ್ಲಿ ಆಯಾ ದೇಶಗಳು ತಮ್ಮ ಭದ್ರತೆಗಾಗಿ ಅದು ಗುಣಮಟ್ಟ ಆಗಿರ್ಬೋದು ಅಥವಾ ಅದರ ಸುರಕ್ಷತೆ ದೃಷ್ಟಿಯಿಂದ ಕೆಲವೊಂದು ಪ್ರಮಾಣ ಪತ್ರಗಳನ್ನ ಅವರು ಬೇಡಿಕೆ ಇಡ್ತಾರೆ. ಪ್ರಮುಖವಾಗಿ ನಾವು ಭಾರತದಿಂದ ಏನು ಉತ್ಪನ್ನಗಳನ್ನ ರಫ್ತು ಮಾಡ್ತೇವೆ, ಸೊ ಅದರ ನಮ್ಮ ರಫ್ತು ಒಂದು ಸಾಮರ್ಥ್ಯ ಹೆಚ್ಚಾಗಬೇಕಂತಂದ್ರೆ ನಾವು ಜಾಗತಿಕ ಮಟ್ಟದಲ್ಲಿ ಎಲ್ಲ ದೇಶಗಳು ಮನ್ನಣೆ ನೀಡುವಂತಹ ಒಂದು ಉತ್ತಮ ಗುಣಮಟ್ಟದ ಬೇಸಾಯ ಪದ್ಧತಿಗಳ ಪ್ರಮಾಣ ಪತ್ರ ಹಾಗೂ ಸುರಕ್ಷತೆ ಪ್ರಮಾಣ ಪತ್ರವನ್ನು ಪಡೆಯುವುದು ಕಡ್ಡಾಯವಾಗಿದೆ. ಅದರಲ್ಲಿ ಪ್ರಮುಖವಾಗಿ ಒಂದೆರಡು ಪ್ರಮಾಣ ಪತ್ರಗಳ ಬಗ್ಗೆ ನಾನು ಹೇಳ್ತೇನೆ. ಗ್ಲೋಬಲ್ ಗ್ಯಾಪ್ ಅಂತ ಕರಿತೀವಿ, ಯುರೋಪ್ ಗ್ಯಾಪ್. ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾನ್ಯತೆ ಪಡೆದಂತಹ ಉತ್ತಮ ಬೇಸಾಯ ಪದ್ಧತಿಗಳ ಪ್ರಮಾಣ ಪತ್ರ. ಅದೇ ರೀತಿ ಕೋಡೆಕ್ಸ್ ಪ್ರಮಾಣ ಪತ್ರ ಅಂತ ಕರಿತೀವಿ. ಈ ಕೋಡೆಕ್ಸ್ ಎಲಿಮೆಂಟರೀಸ್ ಕಮಿಷನ್ ಇದು ನಿಗದಿಪಡಿಸಿದ ಅಂತಹ ಒಂದು ಮಾರ್ಗಸೂಚಿ. ಸೊ ಈ ಎರಡು ಪ್ರಮಾಣ ಪತ್ರಗಳು, ಒಂದು ಗ್ಲೋಬಲ್ ಗ್ಯಾಪ್ ಅಥವಾ ಕೋಡೆಕ್ಸ್ ಪ್ರಮಾಣ ಪತ್ರವನ್ನು ನಾವು ನಮ್ಮ ಉತ್ಪನ್ನಗಳು ಹೊಂದಿದ್ದೇ ಆದ್ರೆ ವಿಶ್ವದ ಯಾವುದೇ ದೇಶಕ್ಕೂ ಕೂಡ ನಾವು ನಮ್ಮ ಉತ್ಪನ್ನಗಳನ್ನ ಕಳಿಸಬಹುದು. ಅದು ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳಾದ ಅಮೆರಿಕ ಇರ್ಬೋದು, ಇಂಗ್ಲೆಂಡ್ ಇರ್ಬೋದು, ಅವನು ಸೇರಿದಂತೆ ಯಾವ ದೇಶಕ್ಕೂ ಬೇಕಾದ್ರೆ ನಾವು ನಮ್ಮ ಉತ್ಪನ್ನಗಳನ್ನ ಕಳಿಸ್ಕೊಡ್ಬಹುದು. ಅದೇ ರೀತಿ ನಮ್ಮ ದೇಶದಲ್ಲಿ ಅಗ್ಮಾರ್ಕ್ ಸಂಸ್ಥೆ ಕೊಡಮಾಡುವಂತಹ ಒಂದು ಪ್ರಮಾಣ ಪತ್ರ, ಇದು ಕೂಡ ಸಾಕಷ್ಟು ದೇಶಗಳಲ್ಲಿ ಮಾನ್ಯತೆ ಪಡೆದಿರುವಂತಹ ಪ್ರಮಾಣ ಪತ್ರ. ಹಾಗೂ ಇತ್ತೀಚಿನ ದಿನಗಳಲ್ಲಿ ಈ ಪ್ರಮಾಣ ಪತ್ರಗಳನ್ನು ಹೊರತುಪಡಿಸಿ ಬೇರೆ ಕೆಲವೊಂದು ಪ್ರಮಾಣ ಪತ್ರಗಳು, ಅಂದ್ರೆ HACCP ಅಂತ ಒಂದಿದೆ, ಒಂದು ISO ಪ್ರಮಾಣ ಪತ್ರ ಅಂತಿದೆ, ಇನ್ನೊಂದು GS ಪ್ರಮಾಣ ಪತ್ರ ಅಂದ್ರೆ ಗ್ಲೋಬಲ್ ಸ್ಟ್ಯಾಂಡರ್ಡ್ ಪ್ರಮಾಣ ಪತ್ರ. ಸೊ ಈ ವಿವಿಧ ಪ್ರಮಾಣ ಪತ್ರಗಳು ಏನಪ್ಪಾ ಅಂತಂದ್ರೆ, ನಮ್ಮ ಉತ್ಪನ್ನ ಅವರ ಒಂದು ಅವಶ್ಯಕತೆ ತಕ್ಕಂತೆ ಎಲ್ಲ ಗುಣಲಕ್ಷಣ, ಗುಣಧರ್ಮಗಳು ಹಾಗೂ ಸುರಕ್ಷತೆಯ ಎಲ್ಲ ಒಂದು ಅಂಶಗಳನ್ನ ಪೂರೈಸುತ್ತದೆ ಅಂತ ಹೇಳಕ್ಕೆ ಈ ಪ್ರಮಾಣ ಪತ್ರಗಳನ್ನ ತಗೊಳ್ಬೇಕಾಗ್ತದೆ. ಇದಕ್ಕೆ ಸರ್ಕಾರಿ ಸಂಸ್ಥೆಗಳು ಹಾಗೂ ಕೆಲವೊಂದು ಪ್ರೈವೇಟ್ ಒಂದು ಖಾಸಗಿ ಸಂಸ್ಥೆಗಳು ನಮ್ಮ ಉತ್ಪನ್ನಗಳ ವಿಶ್ಲೇಷಣೆ ಮಾಡಿ ಈ ಪ್ರಮಾಣ ಪತ್ರಗಳನ್ನ ನೀಡ್ತವೆ. ಸೊ ಈ ಪ್ರಮಾಣ ಪತ್ರ ನಾನು ಈಗಾಗಲೇ ಹೇಳಿದಂಗೆ ಆಯಾ ದೇಶಗಳಿಗೆ ಡಿಮಾಂಡ್ಗೆ ತಕ್ಕಂತೆ, ಅವರ ಬೇಡಿಕೆಗೆ ತಕ್ಕಂತೆ ನಾವು ಈ ಪ್ರಮಾಣ ಪತ್ರಗಳನ್ನ ನಾವು ಒದಗಿಸಬೇಕಾಗ್ತದೆ. ಕೆಲವು ದೇಶಗಳು ಗ್ಲೋಬಲ್ ಗ್ಯಾಪ್ ಕೇಳ್ತವೆ, ಇನ್ನು ಕೆಲವು ದೇಶಗಳು ಕೋಡೆಕ್ಸ್ ಪ್ರಮಾಣ ಪತ್ರ ಕೇಳ್ತವೆ, ಕೆಲವು ದೇಶಗಳು GS ಪ್ರಮಾಣ ಪತ್ರವನ್ನು ಕೇಳ್ತವೆ. ಸೊ ಅವುಗಳ ಬೇಡಿಕೆಗೆ ತಕ್ಕಂತೆ ನಾವು ಪ್ರಮಾಣ ಪತ್ರವನ್ನ ಒದಗಿಸಿದ್ದೆ ಆದ್ರೆ ನಮ್ಮ ಉತ್ಪನ್ನಗಳು ಆ ರಾಷ್ಟ್ರಗಳಲ್ಲಿ ನಾವು ರಫ್ತು ಮಾಡೋಕೆ ಸಾಧ್ಯ ಇದೆ. ಡಾಕ್ಟರ್ ಸಚಿನ್ ಕುಮಾರ್ ನಂದಿಮಠ ಅವರೇ, ಇಲ್ಲಿಯವರಿಗೆ ತುಂಬಾ ಹೃತ್ಪೂರ್ವಕವಾಗಿ ಮಾಹಿತಿ ನೀಡಿದ್ದೀರಿ. ಒಬ್ಬ ಕೃಷಿ ಅರ್ಥಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾಗಿ ತಾವು ಈ ರಫ್ತುದಾರರಿಗೆ ಉತ್ತೇಜನಕವಾಗಿ ಹೇಗೆ, ಯಾಕಂದ್ರೆ ಇವತ್ತು ನಮ್ಮ ಭಾರತದೊಳಗೆ ಉತ್ತಮ ಗುಣಮಟ್ಟದ ಒಂದು ಉತ್ಪನ್ನಗಳು ತಯಾರಾಗ್ತಾ ಇದ್ದಾವು, ಅವುಗಳು ಒಂದು ರಫ್ತಾಗ್ಲಿಕ್ಕೆ ಸಾಧ್ಯ ಆದ್ರೆ ಬೇರೆ ದೇಶಗಳಿಗೆ ರಫ್ತಾದ್ರೆ ಲಾಭದ ಪ್ರಮಾಣ ದುಪ್ಪಟ್ಟ ಆಗುತ್ತೆ, ಹೆಚ್ಚು ಹೆಚ್ಚು ಲಾಭವನ್ನು ಮಾಡ್ಕೊಳ್ಬಹುದು. ಹೀಗಾಗಿ ಆ ಸಂಸ್ಥೆಗಳ ಮೂಲಕ ನಮ್ಮೆಲ್ಲ ರೈತ ಬಾಂಧವರು, ನಮ್ಮ ದೊಡ್ಡ ದೊಡ್ಡ ರೈತರಾಗ್ಲಿ ಅಥವಾ ಪ್ರತಿಯೊಬ್ಬರು ಕೂಡ ಈ ಒಂದು ರಫ್ತು ಮಾಡುವವರ ಒಂದು ಸಂಘದ ಜೊತೆಗೆ ಒಂದು ಸಂಬಂಧವನ್ನು ಹೊಂದಿ ಈ ರಫ್ತುದಾರರಿಗೆ ಅನುಕೂಲಕರವಾಗಿರುವಂತಹ ಒಂದು ಉತ್ಪನ್ನಗಳನ್ನ ನೀಡ್ಲಿಕ್ಕೆ ಸಾಧ್ಯ ಆಯ್ತಂದ್ರೆ ನಮ್ಮ ದೇಶದ ರಫ್ತು ಹೆಚ್ಚಾಗ್ತದೆ ಮತ್ತು ನಮ್ಮ ಆದಾಯ ಹೆಚ್ಚಾಗುವುದಲ್ಲದೇನೆ ದೇಶಕ್ಕೂ ಕೂಡ ಒಂದು ಲಾಭದಾಯಕವೂ ಆಗ್ತದೆ, ಆರ್ಥಿಕ ಪ್ರಗತಿ ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತು ತಾವು ಹೇಳ್ತಾ ಇದ್ರಿ ರಫ್ತು ಉತ್ತೇಜಕ ಮಂಡಳಿಗಳ ಬಗ್ಗೆ ಸಾಕಷ್ಟು ಮಾಹಿತಿ ಕೊಟ್ಟಿದ್ದೀರಿ, ಆದ್ರೂ ಕೂಡ ಯಾಕಂದ್ರೆ ಯಾವ್ದೋ ಒಂದು ರಫ್ತು ಮಾಡಬೇಕು ಅಂದ್ರೆ ಒಂದು ಉತ್ತೇಜನ ಬೇಕಾಗ್ತದೆ. ಯಾಕಂದ್ರೆ ಅಲ್ಲಿ ಸಾಕಷ್ಟು ದುಡ್ಡು ನಾವು ಹಾಕಿರ್ತೀವಿ, ಅಂದ್ರೆ ಒಂದು ಬೆಲೆ ನಿಗದಿ ಮಾಡೋ ನಿಟ್ಟಿನೊಳಗಾತು ಅಂದ್ರೆ ವಿಶೇಷವಾಗಿ ರಫ್ತುದಾರರು ಬಹಳ ದೊಡ್ಡ ಪ್ರಮಾಣದೊಳಗೆ ಆರ್ಥಿಕ ಒಂದು ಹೂಡಿಕೆಯನ್ನು ಮಾಡಿರ್ತಾರೆ, ಅದು ಸರಿಯಾಗಿ ಒಂದು ಲಾಭವನ್ನು ತೆಗೆದುಕೊಂಡು ವಾಪಸ್ ಬರಬೇಕಲ್ಲ, ಅದಕ್ಕೆ ಈ ರಫ್ತು ಉತ್ತೇಜಕ ಮಂಡಳಿಗಳ ಸಹಾಯ ತೆಗೆದುಕೊಳ್ಳೋದು ಬಹಳ ಮುಖ್ಯ. ಏನು ಈ ರಫ್ತು ಉತ್ತೇಜಕ ಮಂಡಳಿಗಳು, ಅವುಗಳ ಸಹಾಯವನ್ನು ಹೇಗೆ ನಮ್ಮ ಈ ರಫ್ತುದಾರ ತೆಗೆದುಕೊಳ್ಬಹುದು ಹೇಳ್ಬಹುದಾ? ಈ ರಫ್ತು ಉತ್ತೇಜಕ ಮಂಡಳಿಗಳು ಅಂತಂದ್ರೆ ಟ್ರೇಡ್ ಪ್ರಮೋಷನ್ ಕೌನ್ಸಿಲ್ಸ್ ಅಂತ ಕರಿತೀವಿ, ಎಕ್ಸ್ಪೋರ್ಟ್ ಪ್ರಮೋಷನ್ ಕೌನ್ಸಿಲ್ಸ್ ಅಂತ ಕರಿತೀವಿ. ಸೊ ಇವುಗಳ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ ಭಾರತದ ರಫ್ತುದಾರರಿಗೆ ಅಥವಾ ನಮ್ಮ ಉತ್ಪಾದಕರಿಗೆ, ರೈತರಿಗೆ ವಿದೇಶದಲ್ಲಿ ಯಾವ ದೇಶದಲ್ಲಿ ನಮ್ಮ ಉತ್ಪನ್ನಗಳಿಗೆ ಹೆಚ್ಚಿನ ಬೇಡಿಕೆ ಇದೆ, ಆ ದೇಶಗಳ ಗುಣಮಟ್ಟದ ನಿಯತಾಂಕಗಳೇನು, ಯಾವ ನೀವು ಯಾವ ರೀತಿ ರಫ್ತು ಮಾಡಿದಲ್ಲಿ ನೀವು ಯಶಸ್ವಿ ಆಗಬಹುದು ಅನ್ನೋ ನಿಟ್ಟಿನಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತದೆ. ಅದು ರೈತರಿಗೆ ತರಬೇತಿ ಕಾರ್ಯಕ್ರಮಗಳಾಗಿರ್ಬಹುದು, ರೈತರಿಗೆ ಸಾಲ ಸೌಲಭ್ಯಗಳನ್ನು ಒದಗಿಸುವಂತಹ ವ್ಯವಸ್ಥೆ ಆಗಿರಬಹುದು, ರಿಯಾಯಿತಿಗಳನ್ನು ನೀಡುವಂತಹ ವ್ಯವಸ್ಥೆ ಆಗಿರಬಹುದು, ಇಂಪೋರ್ಟ್ ಎಕ್ಸ್ಪೋರ್ಟ್ ಮೇಳಗಳನ್ನ ಹಾಗೂ ಪ್ರದರ್ಶನಗಳನ್ನು ಆಯೋಜಿಸುವುದರ ಮೂಲಕ ನಮ್ಮ ಖರೀದಿದಾರರು ಹಾಗೂ ಮಾರಾಟಗಾರರಿಗೆ ಒಂದು ಸಂಪರ್ಕ ಕಲ್ಪಿಸುವುದಾಗಿರಬಹುದು, ಈ ಎಲ್ಲ ಕಾರ್ಯಕ್ರಮಗಳನ್ನ ಅವರು ಹಮ್ಮಿಕೊಳ್ತಿರ್ತಾರೆ. ಪ್ರಮುಖವಾಗಿ ನಾನು ಒಂದು ನಾಲ್ಕೈದು ಟ್ರೇಡ್ ಪ್ರಮೋಷನ್ ಅಂದ್ರೆ ಉತ್ತೇಜಕ ಮಂಡಳಿಗಳ ಬಗ್ಗೆ ಮಾಹಿತಿಯನ್ನು ಕೊಡಕ್ಕೆ ಇಚ್ಛಪಡ್ತೇನೆ. ಮೊದಲನೇದಾಗಿ ಅಪೇಡಾ, ಇದು ಸಾಕಷ್ಟು ಎಲ್ಲರಿಗೂ ಗೊತ್ತಿರುವಂತಹ ಒಂದು ಸಂಸ್ಥೆ, ಇದು ಭಾರತ ಸರ್ಕಾರದ ಒಂದು ವಾಣಿಜ್ಯ ಮಂತ್ರಾಲಯದ ಒಂದು ಅಡಿಯಲ್ಲಿ ಬರುವಂತಹ ಒಂದು ಸಂಸ್ಥೆ, ಇದು ಕೃಷಿ ಮತ್ತು ಸಂಸ್ಕೃತ ಉತ್ಪನ್ನಗಳ ರಫ್ತು ಅಭಿವೃದ್ಧಿ ಪ್ರಾಧಿಕಾರ ಅಂತ ಕರಿತೀವಿ ಅಪೇಡಾ, ಇದು ಒಂದು ಕೇಂದ್ರ ಸರ್ಕಾರದ ಒಂದು ಸಂಸ್ಥೆಯಾಗಿದೆ. ಅದೇ ರೀತಿ ಕೆಪ್ಯಾಕ್ ಅಂತ ಬಹಳಷ್ಟು ಜನರಿಗೆ ಗೊತ್ತಿದೆ, ಕರ್ನಾಟಕ ರಾಜ್ಯ ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಮತ್ತು ರಫ್ತು ನಿಗಮ ನಿಯಮಿತ, ಇದು ಕರ್ನಾಟಕ ಸರ್ಕಾರದ ಒಂದು ಅಂಗಸಂಸ್ಥೆ. ಅದೇ ರೀತಿ ನೆಫೆಡ್ ಅಂತ ಒಂದಿದೆ, ಭಾರತೀಯ ರಾಷ್ಟ್ರೀಯ ಕೃಷಿ ಸಹಕಾರ ಮಾರುಕಟ್ಟೆ ಒಕ್ಕೂಟ ನಿಯಮಿತ. ಸೊ ಇದೊಂದು DGFT, ನಾನು ಈಗಾಗಲೇ ಹೇಳಿದಂಗೆ ಡೈರೆಕ್ಟರೇಟ್ ಜನರಲ್ ಆಫ್ ಫಾರಿನ್ ಟ್ರೇಡ್, ಇದು ಕೂಡ ಒಂದು ಪ್ರಮುಖವಾದ ಸಂಸ್ಥೆ, ರಫ್ತು ಮತ್ತು ಆಮದಿಗೆ ಸಂಬಂಧಿಸಿದಂತೆ ಇದೊಂದು ಪ್ರಮುಖವಾದ ಸಂಸ್ಥೆ ಅಂತಾನೆ ನಾವು ಹೇಳಬಹುದು. ಇದು ವಾಣಿಜ್ಯ ಮಂತ್ರಾಲಯದಲ್ಲಿ ಅಡಿಯಲ್ಲಿ ಬರುವಂತಹ ಒಂದು ಸಂಸ್ಥೆ. ಅದೇ ರೀತಿ ನಮ್ಮ ಕರ್ನಾಟಕದ ಸರ್ಕಾರದ ಅಂಗಸಂಸ್ಥೆಯಾದಂತಹ ವಿಶ್ವೇಶ್ವರಯ್ಯ ವ್ಯಾಪಾರ ಉತ್ತೇಜನ ಕೇಂದ್ರ, VTPC ಅಂತ, ವಿಶ್ವೇಶ್ವರಯ್ಯ ಟ್ರೇಡ್ ಪ್ರಮೋಷನ್ ಕೌನ್ಸಿಲ್ ಅಂತ, ಹಾಗೂ ECGC ನಾನು ಈಗಾಗಲೇ ಹೇಳಿದಂಗೆ ಈ ಎಲ್ಲ ಒಂದು ಸಂಸ್ಥೆಗಳು ಇದನ್ನ ಹೊರತುಪಡಿಸಿ ಕಮಾಡಿಟಿ ಬೋರ್ಡ್ಸ್ ಅಂತ ಏನ್ ಕರಿತೀವಿ, ರಬ್ಬರ್ ಬೋರ್ಡ್ ಆಗಿರ್ಬೋದು, ಕಾಫಿ ಬೋರ್ಡ್ ಆಗಿರ್ಬೋದು, ಟೀ ಬೋರ್ಡ್ ಆಗಿರ್ಬೋದು, ತಂಬಾಕು ಬೋರ್ಡ್ ಆಗಿರ್ಬೋದು, ಈ ಎಲ್ಲ ಬೋರ್ಡ್ಗಳು ಕೂಡ ನಮ್ಮ ರಫ್ತು ಉತ್ತೇಜಕ ಮಂಡಳಿಗಳಾಗಿ ಕೆಲಸ ಮಾಡ್ತವೆ. ಉತ್ತೇಜನ ಅಂದ್ರೆ ರೈತರಿಗೆ ಹಾಗೂ ಉತ್ಪಾದಕರಿಗಾಗಿರ್ಬೋದು, ರಫ್ತುದಾರರಿಗಾಗಿರ್ಬೋದು, ಉದ್ದಿಮೆದಾರರಿಗಾಗಿರ್ಬೋದು, ಈ ರಫ್ತಿನ ಬಗ್ಗೆ ಹೆಚ್ಚೆಚ್ಚು ಮಾಹಿತಿಗಳನ್ನು ಹಾಗೂ ತರಬೇತಿಗಳನ್ನ ಹಾಗೂ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸುವುದರ ಮೂಲಕ ರಫ್ತಿಗೆ ಸಹಕಾರಿಯಾಗುವಂತ ಕೆಲಸಗಳನ್ನ ಈ ಸಂಸ್ಥೆಗಳು ಮಾಡ್ತವೆ. ಈ ಸಂಸ್ಥೆಗಳ ವೆಬ್ಸೈಟ್ ನಲ್ಲಿ ನಾವು ಹೋಗಿ ನೋಡಿದ್ದೆ, ಅದರಲ್ಲಿರುವಂತಹ ಎಲ್ಲ ಒಂದು ಮಾಹಿತಿಯನ್ನು ನಾವು ಈಸಿಯಾಗಿ ಪಡ್ಕೊಳ್ಬಹುದು. ಡಾಕ್ಟರ್ ಸಚಿನ್ ಕುಮಾರ್ ನಂದಿಮಠ ಅವರೇ, ಇಲ್ಲಿ ತನಕ ತುಂಬಾ ಹೃತ್ಪೂರ್ವಕವಾಗಿ ರಫ್ತುದಾರರಿಗೆ ಬೇಕಾದಂತಹ ಒಂದು ಮಾಹಿತಿಯನ್ನ ನೀಡಿದ್ದೀರಾ. ಇವತ್ತು ಭಾರತದೊಳಗೆ ಉತ್ತಮ ಗುಣಮಟ್ಟದ ಉತ್ಪನ್ನಗಳು ಬೆಳೀತಾ ಇರೋ ಸಂದರ್ಭದೊಳಗೆ ಸಣ್ಣ ರೈತರಿಂದ ಹಿಡಿದು ದೊಡ್ಡ ರೈತರು ಕೂಡ ಉತ್ತಮ ಗುಣಮಟ್ಟದ ತರಕಾರಿಗಳು, ಉತ್ತಮ ಗುಣಮಟ್ಟದ ಹಣ್ಣುಗಳು ಮತ್ತು ಉತ್ತಮ ಗುಣಮಟ್ಟದ ಇತರ ಕೃಷಿ ಉತ್ಪನ್ನಗಳನ್ನ ಬೆಳೀತಾ ಇರೋದ್ರಿಂದ ರಫ್ತು ಅವಕಾಶವನ್ನ ಅವರು ಪಡ್ಕೊಂಡು ಹೆಚ್ಚು ಲಾಭದಾಯಕ ಒಂದು ಕೃಷಿ ಮಾಡೋ ನಿಟ್ಟಿನೊಳಗೆ ಇವತ್ತು ರಫ್ತು ಸಂಸ್ಥೆಗಳು ಸಹಕಾರಿಯಾಗಿವೆ. ಅವುಗಳು ಹೇಗೆ ಒಂದು ಅಂತಾರಾಷ್ಟ್ರೀಯ ಮಟ್ಟದೊಳಗೆ ಖರೀದಿದಾರಾಗ್ಲಿ, ಮಾರುಕಟ್ಟೆಗಳನ್ನ ಆಯ್ಕೆ ಮಾಡ್ಕೊಳ್ಳೋ ನಿಟ್ಟಿನೊಳಗಾಗ್ಲಿ, ಬೆಲೆ ನಿಗದಿ ಸಂದರ್ಭದೊಳಗಾಗ್ಲಿ, ಆರ್ಥಿಕ ಸಂರಕ್ಷಣೆಯನ್ನು ಮಾಡ್ಕೊಳ್ಳೋ ನಿಟ್ಟಿನೊಳಗಾಗ್ಲಿ, ಆಮೇಲೆ ರಫ್ತು ಉತ್ತೇಜನ ಮಂಡಳಿಗಳ ಒಂದು ಸಹಕಾರ ತೆಗೆದುಕೊಳ್ಳೋ ನಿಟ್ಟಿನೊಳಗಾಗ್ಲಿ, ಹೇಗೆ ಒಂದು ಸಮನ್ವಯತೆಯಿಂದ ರಫ್ತು ಸಂಸ್ಥೆಗಳು ಕೆಲಸ ಮಾಡಿದ್ರೆ ಲಾಭದಾಯಕವಾಗಿ ನಮ್ಮ ರೈತ ಬಾಂಧವರಿಗೆ, ಆ ಸಂಸ್ಥೆಗಳಿಗೆ ಮತ್ತು ಭಾರತಕ್ಕೆ ಒಂದು ಉತ್ತಮ ವಿದೇಶಿ ವಿನಿಮಯ ದೊರೆತು ನಮ್ಮೆಲ್ಲರ ಆರ್ಥಿಕ ಪ್ರಗತಿ ಆಗೋದಲ್ಲದೇ ದೇಶದ ಒಂದು ಆರ್ಥಿಕ ಪ್ರಗತಿ ಕೂಡ ಉಜ್ವಲವಾಗ್ತದೆ ಅನ್ನೋ ನಿಟ್ಟಿನೊಳಗೆ ತುಂಬಾ ವಿಸ್ತೃತವಾದ ಮಾಹಿತಿ ನೀಡಿದ್ದೀರಾ. ನಿಮಗೆ ನಮ್ಮೆಲ್ಲ ಆತ್ಮೀಯ ಕೇಳುಗರ ಪರವಾಗಿ, ರೈತ ಬಾಂಧವರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಡಾಕ್ಟರ್ ಸಚಿನ್ ಕುಮಾರ್ ನಂದಿಮಠ ಅವರೇ, ನಮಸ್ಕಾರ. ನಮಸ್ಕಾರ. ಕೃಷಿ ಮತ್ತು ತೋಟಗಾರಿಕೆ ಉತ್ಪನ್ನಗಳಿಗೆ ರಫ್ತು ಉತ್ತೇಜನ, ಈ ಬಗ್ಗೆ ಇದುವರೆಗೆ ಸಂದರ್ಶನ ಕೇಳಿದ್ರಿ. ಸಂದರ್ಶನದಲ್ಲಿ ಮಾತನಾಡಿದವರು ಅರಭಾವಿಯ ಕಿತ್ತೂರು ರಾಣಿ ಚೆನ್ನಮ್ಮ ಮಹಾವಿದ್ಯಾಲಯದ ಕೃಷಿ ಅರ್ಥಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಸಚಿನ್ ಕುಮಾರ್ ನಂದಿಮಠ್, ಸಂದರ್ಶಕರು ಶರಣಬಸವ ಚೋಳಿನ್. ಈಗ ಜನಪದ ಸಂಗೀತದಲ್ಲಿ ಭಜನಾಪದ. ಮುಧೋಳ್ ತಾಲೂಕಿನ ರನ್ನಬೆಳಗಲಿಯ ರಾಮಪ್ಪ ಸಿದ್ದಪ್ಪ ಕೋತ್ ಹಾಗೂ ಸಂಗಡಿಗರಿಂದ ಆಲಿಸುತ್ತೀರಿ. ಅನುಭವದ ನಿಜಯ ಮಾಡಿ ಮಾಡಿ ಅನುಭವದ ನಿಜಯ ಗೂಡಿ ಪರವೆಂಬ ಸಾಮಗ್ರಿ ಗೂಡಿ ಸರತರ ಮೋಕ್ಷವೆಂಬುವ ಪಾಕವ ಮಾಡಿ ಹರ ಶರಣರು ಸವಿದಾಡಿ ನಮ್ಮ ಗುರು ಸಿದ್ಧ ದೇವನ ಚರಣವ ಪಾಡಿ ಪದ ಆಲಿಸುತ್ತಿರುವಿರಿ. ಮನದ ವಿಕಾರವಿಲ್ಲ ಸುಜ್ಞಾನಿಗೆ ತನು ಗುಣ ದೋಷವಿಲ್ಲ ಮನದ ವಿಕಾರವಿಲ್ಲ ಸುಜ್ಞಾನಿಗೆ ತನು ಗುಣ ದೋಷವಿಲ್ಲ ಮನ ಚಂಚಲನು ಮಾತ್ರ ಜನ ದೃಶ್ಯವೇ ನಿಪುದು ಮನ ಚಂಚಲ ಚಿತ್ರೂಪಗೆ ನಿತ್ಯ ತನು ಮನ ಸಾಕ್ಷಿಯಾಗಿ ಹ ಚಿತ್ರೂಪಗೆ ನಿತ್ಯ ಮನದ ವಿಕಾರ ಸಂಗಳು ಮೊದಲಂತೆ ಕಾಮಾದಿ ವಿಷಯ ದ್ವೇಷಗಳು ಮೊದಲಂತೆ ಕರನೇಂದ್ರಿಯಗಳ ದೋಷಗಳು ಮೊದಲಂತೆ ಕಾಮಾದಿ ವಿಷಯ ದ್ವೇಷಗಳು ಮೊದಲಂತೆ ಜೀವ ಪವನ ಗುಣವಂತವು ಮೊದಲಂತೆ ಜೀವ ಪವನ ಗುಣವಂತವು ಸದಮಲ ಬ್ರಹ್ಮಾದಿ ಮುಳುಗಿರುವುದರಿಂದ ಸದಮಲ ಬ್ರಹ್ಮಾದಿ ಮುಳುಗಿರುವುದರಿಂದ ಮರದ ವಿಕಾರವಿಲ್ಲ ಸುಜ್ಞಾನಿಗೆ ಅನುಗುಣ ದೋಷವಿಲ್ಲ ಮನದ ವಿಕಾರವಿಲ್ಲ ಸುಜ್ಞಾನಿಗೆ ಅನುಗುಣ ದೋಷವಿಲ್ಲ ಮುಗಿಲು ಕುಡುಗು ಮಿಂಚು ಪವನ ದರ್ಭಾಟಗಳು ಗಗನವಂಟದ ಪರಿ ಮೂರು ಕಾಲದೋಳು ಮುಗಿಲು ಗುಡುಗು ಮಿಂಚು ಪವನ ದರ್ಭಾಟಗಳು ಗಗನವಂಟದ ಪರಿ ಮೂರು ಕಾಲದೋಳು ಬಗೆ ಬಗೆ ವಿಷಯ ಸಂಸಾರದೋಳಿದ್ದರು ಬಗೆ ಬಗೆ ವಿಷಯ ಸಂಸಾರ ದೊಳಿತರು ಜಗದೊಳು ನಿಲ್ಲೇಪನಾಗಿರುವುದರಿಂದ ಜಗದೊಳು ನಿಲ್ಲೇಪನಾಗಿರುವುದರಿಂದ ಮನದ ವಿಕಾರವಿಲ್ಲ ಸುಜ್ಞಾನಿಗೆ ತನುಗುಣ ದೋಷವಿಲ್ಲ ಮನದ ವಿಕಾರವಿಲ್ಲ ಸುಜ್ಞಾನಿಗೆ ತನುಗುಣ ರವಿಶಶಿ ಎದುರಿಗೆ ರಾವು ಸಂಚರಿಪಂತೆ ತವೆ ಮನಸುಳಿದಾಡುತ್ತವಿದು ಪೋಗುವುದಾಗಿ ಪ್ರವಿಮಲ